ತಾತ ಹೇಳ್ತೇನೆ ಕೇಳಂತ ನಾನು ಚಂದ ಆಗಿ ಹೊಡೆದ ಹೇಳ ಹೊಸ ಸೀರೆ ಕಾಯತೇನ ನಿನ್ನ ದಾರಿ ಬಂದ ಹೋಗ ಹುಡುಗಿ ಒಂದ ಸಾರಿ ಸಾರಿ ಬರದಿದ್ದರ ಮಾಡತೇನ ಜೋರಿ ಜೋರಿ ತಾತೆ ಇವಳು ಯಾರ ಕೇಳ ತಾತೆ ಕೇಳ ಏವು ನೀ ಯಾರಕ್ಕಿ ಯಾರ ಪೋರಿ ಸ್ವಲ್ಪಕ್ಕೆ ಸೀರೆ ಇಟ್ಕೊಂಡು ಸ್ವಲ್ಪಕ್ಕೆ ಕುಪ್ಸಾ ತೊಟ್ಕೊಂಡು ದರ್ ದಿವಸ ಅವ್ರ ಬಾಗ್ಲಾಗ ಹಾಯ್ತಿ ಅತ್ತ ಒಂದೇ ಒಂದ್ಸಲ ಬಂದ ದಿನ ಚಲೋ ಅಲ್ಲ ಒಂದೇ ಒಂದ್ಸಲ ಬಂದ್ ಹೋಗತ್ ಹೇಳ್ತಾನ ತಾತೆ ಹಿಂಗಂದ್ರು ಹಿಂಗತಾನ ತಾತೆ ಹೇಳ್ತಾನೆ ಕೇಳ ಹೇಳು ನಮ್ಮಂತ ಪರಸ್ತ್ರೀ ಹೆಣ್ಣು ಮಕ್ಕಳ ಮೇಲೆ ತಾತೆ ಇವನು ಮನಸ್ಸು ಮಾಡುವುದು ಚಲೋವಲ್ಲ ಹೌದಲ್ರಿ ಇವನು ಕರೆಯಬಾರದು ತಾತೆ ಏಕ ಜಾತ ನಾನು ಬರುವುದಿಲ್ಲ ಹಿಂಗ ಹೇಳ್ಯವ ತಾತೆ ಹಿಂಗ ಹೇಳ್ರಿ ಅಣ್ಣ ಆಗ್ಲಪ್ಪ ಜನ ತಾತ ಬಂದಳೇನು ಬರತ್ತಳೋ ಜರ ನಿಂಗ ಬಸ್ ಸ್ಟ್ಯಾಂಡ್ ಬಂದಾಳ

ನಾನು ಹೇಳಿದ ಮಾತಾ ನಿನಗೆ ಗುರ್ತವಾಯ್ತೇನೆ? ಅಣ್ಣ, ನೀ ಹೇಳಿದ ಮಾತು ಗುರ್ತವಿಲ್ಲ, ಅಗ್ದಿ ಚಂದವಾಗಿ ಹೊಡೆದು ಹೇಳ. ತಾತ ಜರದ ಪಿತಾಂಬರ ಬಹುಜೋಡಿ ಕುದುರಿ ಕುಂಬಸ ಹತ್ತಿ ನೋಡಿ ತಂದೆ ಏನ ಹುಡುಗಿ ನಿನ್ನ ಮೇಲೆ ಪ್ರೀತಿ ಮಾಡಿ ಪ್ರೀತಿಯೇ ಮಾಡಿ ಹುಬ್ಬಳ್ಳಿ ಧಾರವಾಡ ತನಕ ತಿರುಗಾಡಿ ರತ್ನ ಕೆಚ್ಚಿದ ಹೂವ ಚಂದ ಮುತ್ತ ಹಚ್ಚಿದ ನವಲಕ ಚಂದ ನವಲಕ ಚಂದ ಕಿಲ್ಲೆ ಪಿಲ್ಲೆ ಬಾಜು ಬಾದ ತಂದೆ ಏನ ನಿನ್ನ ಸಂಬಂಧ ಒಮ್ಮೆ ಮೋಜ ಮಾಡಿ ಹೋಗ ಹುಡುಗಿ ಔಷಧಿಯಿಂದ ಗಲಿಪೆ ಹುಡುಗನ ಮುಂದೆ ಹುಡುಗನ ಮುಂದ ಗಲಿಪೆ ಹುಡುಗನ ನೋಡಿ ಬಂದಿದ್ದ ಲಗು ಮಾಡಿ ಬಂದ ಮ್ಯಾಲ ಯಾಕ ಇಲ್ಲ ತಿನ್ನ ಮೂಗ ತಿರುಗಾಡಿ ತಾತ ಮುಜಿಗೆ ಬಂದಾಳ ಮುಗಿ ಯಾಕಡಿಗಾಡ್ಸ್ತಾಳ ಮುಗಿ ಯಾಕಡಿಗಾಡ್ಸೋದು ತಾತ ಏನ ಬೇಡಿದ್ದ ಕುಡ್ತೇನ ಬಾಲಿ ಒಂದ ದಿನ ನೀ ಯಾಕ ಬರುವಲ್ಲಿ ಯಾಕ ಬರುವಲ್ಲಿ ಕಿವಿ ಒಳಗ ಹಿಡ್ಸತ್ತೇನ ಬಾಲಿ ನಿನ್ನ ಸಲುವಾಗಿ ನಮ್ಮ ತಾತಾರ ಮಣಿ ಮಾರೆಲ್ಲ ಹಾಳಾಗಲಿ ದೇಗ್ಲೈತ್ ಹೋಗ್ಲಿಲ್ಲ ಇಲ್ಲ ಬಿಟ್ಟ ನಾ ಹೆಂಗ ಹೋಗಲಿ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಹೋಗಕ್ಕೆ ಹೌದಲ್ಲ ತಾತ ಇದು ಅಲ್ಲದೆ ಇದು ಅಲ್ಲದೆ ಈಕೆ ಏನ್ ಬೇಡಿದ್ ಕೊಡ್ತಾನ ಕೊಡೋಲ್ಲ ಹೌದಲ್ಲ ಹೌದು ಸಾದಾ ಟಿಕ್ಕೆ ಗೆಜ್ಜಿ ಟಿಕ್ಕೆ ಟಿಕ್ಕೆ ವಜ್ರ ವಾಲಿ ಇಟ್ಕೊಂಡತಿರುವ ತಾಳೋ ಇವ ಗೋಣ ಎಲಿಯ ಮಾವಿನ ಹಣ್ಣಿನಂತ ಹೆಣ್ಣ ಹೆಣ್ಣ ಮರ ಮರ ಮರಗತೇನು ಮಣದಾಗ ನಾನ ಸುಟ್ಟ ಆಗಿದೇನು ಸುಣ್ಣ ಬಿಟ್ಟ ಹೋಗೋಣ ಆಗ್ಬೋದು ತಾತ ಇಂತ ಹೆಣ್ಣ ಜರ ತಡಿ ಕರ್ಕೊಂಡ್ ಹೋಗಕ್ಕೆ ತಾತ ನನ್ನ ಜೀವ ಒಂದು ಬಿಟ್ಟ ಬಿಟ್ಟ ಏನು ಬೇಡ್ತಾಳ ಬೇಡ್ಲೆ ಬೇಡ್ಲೆ ಬೇಡಿದ್ ಕೊಡ್ತಾನ ಕೊಡೋಲ್ಲ ತಾತ ಪ್ರೇಮದ ಕರಿತಾನ ಯಾಕ ಬರ್ದಲ್ಲ ಏನ್ ಬೇಕಾಗೈತಿ ಏನು ಬೇಕಾಗಿಲ್ಲ ಅಂತಾದ್ ಏನಿಲ್ಲ ಅಂದೇವು ತಾತ ಕೇಳ ಕೇಳ್ತಾನ ಅವು ತುಂಬ ಬಾಯಿ ಹಾ ತಾತೇನವ್ರ ಏನಾತ್ರಿ ಏನ್ ಮನ್ಯಾಗ ಬಾದು ಸಾತ್ವ ಮೂಲಿಗೆ ಮುಗಿಲೋ ಇಟ್ಟಿದ ಬಂಗಾರ ತಾತ ಏನ ಬಂಗಾರ ಬೆಳ್ಳಿ ಬಂಗಾರ ಬೆಳ್ಳಿ ಬಂಗಾರ ಏನು ಬೇಡ್ತಿ ಬೇಡಿಸ್ಕೊಡ್ತನ್ನ ಬೇಡಿದ್ದ ಏನ್ ಲೆಕ್ಕ ಬೇಡ ಗಣಿತ ಕಟ್ಟೋದಿಲ್ಲ ಅದಕ್ಕ ತಾತ ನೋಡು ತಾತ ನನ್ನ ಗಂಡ ಈಗ ಮನೆಯಲ್ಲಿ ಬಂಗಾರದಂತ ಅವನು ಇರಾಕಾಗಿ ಹೌದಲ್ಲ ನನ್ನ ಮನೆಯಲ್ಲಿ ಬಂಗಾರದಂತ ಗಂಡ ಇರಾಕಾಗ್ಲಿ ಆಗ್ಲಿ ತಾತ ಇವನು ಬಂಗಾರ ಬೆಳೆಯುತ್ತ ಒಂದು ನಾ ಏನ್ ಮಾಡ್ಲಿ ನಮ್ಗೇನು ಉಪಯೋಗ ಐತದ ಅದ್ರ ಗಲ್ತ್ ನನಗಿಲ್ಲ ತಾತ ಹಿಂಗಂದ್ರಲ್ಲ ಹಿಂಗ ತಾನೆ ತಾತ ಅವ್ರು ಹೇಳ್ತೇನೆ ಕೇಳಿ ಹೇಳ ಬಾರಿ ನೋಡಿದ ಗದೆ ಬಾರಿ ನೋಡಿದ ಗದೆ ಬಾರಿ ನೋಡಿದ ಗದೆ ಗುರ್ತಾತ್ರೇನ್ ಗುರ್ತಾಗಿಲ್ಲ ಅದ್ ಚಂದವಾಗಿ ತಿಳಿಸಿ ತಾತ್ಯ ನೋಡ್ರಿ ಹತ್ತು ತಲೆಯ ರಾಮೇಶ್ವರ ಇದ್ದಾವ ಸೀತನ ಮೇಲೆ ಮನಸ್ಸು ಮಾಡಿ ತನ್ನ ಲಂಗಪಟ್ಟನೆಲ್ಲ ಹಾಳು ಮಾಡ್ಕೊಂಡು ಹೋಗಿದ್ದಾನ ತಾತ ಯಾರಿಂದ ಒಂದು ಹೆಣ್ಣಿನಿಂದ ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ತಾತ್ಯ ಅಂತಿಂತವ್ರು ಹಂಗಾಗಿ ಹೋಗಿದಾರು ಇನ್ ಮುಂದೆ ಇವಂದ್ರೆ ಏನ್ರಿ ಇವೇ ಗಡ ತಪ್ಪಲ್ಲ ಏನಾಗೋದು ತಾತೆ ನಮ್ಮಂತವ್ರ ಮೇಲೆ ಮನಸ್ಸು ಮಾಡಿ ಇವನು ಹಾಳಾಗೋದು ಚಲೋ ಅಲ್ಲ ಇವನು ಕರೆಯಬಾರದು ನಾನು ಬರೋದಿಲ್ಲ ಅಂತ ಹೇಳ್ರಿ ಹಿಂಗ ತಾತೆ ಹಿಂಗ ಹೇಳ್ರಿ ಅನ್ನಾಗಲ್ಲ ಭಜನ ಬರತ್ತ ಏನಂದಳ ಅಂದ್ರೆ ಹತ್ತು ತಿಳಿ ಅಳವಿಸಿರುದ್ದಾವ ಶೀತಾನ ಮೇಲೆ ಅದ್ ಮನಸ್ಸು ಮಾಡಿ ಹತ್ತು ತಿಳಿ ಎಲ್ಲ ಹಾಳು ಮಾಡ್ಕೊಂಡು ಒಂದು ತಲೆ ಉಳಿದಿಲ್ಲ ಉಳಿದಿಲ್ಲ ಯಾರ ಒಂದು ಹೆಣ್ಣಿನ ಸಲುವಾಗಿ ಇರೋದು ಒಂದ್ ತಲೆ ನಿಂದ ಇವ್ರ ಮ್ಯಾಗ ಮನಸ್ಸು ಮಾಡಿ ಆ ತಲೆ ಕಳ್ಕೋಬೇಡ ತಾರ ಅವ್ರು ಸುಮ್ಮನೆ ಬಂಗಾರ ಅಂತ ಹೇಳ್ತಿದ್ರು ಯಾಕೆ ಜಲ್ಮ ಮಾಡಬಾರ್ದು ಅಂದ್ರೆ ನಾ ಇವ್ರ ಕ್ಯಾಶ್ ಸಿಕ್ಕ ಉಳಿದಿಲ್ಲ ಉಳಿದಿಲ್ಲ ಹೌದಲ್ಲ ತಾತ ಬಾಳ ಬಡಾಯ ಕೊಚ್ಚ ಬೇಡ ಚದ್ರಿ ಏನ್ ನಿಮ್ದ ಬಡಾಯಕ ಹೋಗುವನ್ನೆಲ್ಲ ಬೆದರಿ ಬರಾಮ ನಿನ್ನ ಎದುರಿಗೆ ಕಾಲ ಕೆದರಿ ನಂದ ನಿಂದ ತೀರಿ ಹೋಗಲಿ ಆಗಿ ನಿಂತಿದೆ ಏನು ನಿಸ್ಬರಿ ಜೀವದ ಮ್ಯಾಲ ಇಟ್ಟಿಲ್ಲ ಕಬರಿ ನಾಳೆ ಸತ್ತರ ಕಾಣುದೈತೆ ಒಂದಿನ ಗೋರಿ ತಿಳ್ಕೊಂಡ ಮಾಡತ್ತೇನು ಹುಡುಗಿ ನಿನ್ನ ಮ್ಯಾಲ ಜೋರಿ ಬಂದ ಹೋಗ ಹುಡುಗಿ ಒಂದ ಸಾರಿ ತಾತ ಇಂದಿಲ್ಲ ನಾಳಿ ನಾಳಿಲ್ಲ ನಾಡ್ದ ಹೌದು ಎಂದಾದ್ರೆ ಶರೀರ ಮಣ್ಣಾಗಿ ಹೋಗೋದೈತ್ಲೆ ಹೌದಲ್ಲ ಹೌದ ತಾತ ಕಾಮವೆಂಬ ಶಬ್ದ ಕಟ್ಟಿಕೊಂಡ ಅಂತ ನಮ್ಮ ಮರಣದ ಮನೆಯ ತಾತ ಬೆನ್ನ ಹಿಂದೆ ಇದ್ದಂತೆ ತಿಳಿಯಬೇಕು ತಾತ ಯಾವ ಕಾಲಕ್ಕ ಇವಳ ಮ್ಯಾಲ ಮನಸ್ಸು ಮಾಡಿದನಲ್ಲೋ ಮಾಡಿದಿಲ್ಲ ಆವತ್ತು ನನ್ನ ಮರಣ ನನ್ನ ಬೆನ್ನ ಇದ್ದಂತೆ ತಿಳಿದನು ತಾತ ಇಂದಾದ್ರೂ ಹೋಗೋದ ನಾಳೆ ಹೋಗೋದನ ಹೌದಲ್ಲ ತಾತ ಇದಲ್ಲದೆ ಇವಳು ಏನ್ ಹೇಳಿದ್ದು ಕೇಳ್ತವ ಹೌದಲ್ಲ ಹೌದ ಗಳಿಗೆಯ ಮಾತಿಗೆ ಮಳಿಗೆಯ ಮುರ್ಕೋಬೇಡ ಸುಲು ಅಲ್ದಗದ ತುಂಬಿದ ಹೊಳೆ ಆಗ ತೊಳೆದ ಕೆಲಸ ಬೇಡ ಹುಣಸಿ ಅಣ್ಣ ಚಿಗರಿ ಮರಿ ಅಂತ ಎನ್ನ ಹಿಡಿ ಸ್ವಲ್ಪ ಜರ ತಡಿ ಕಾಸ ಮಾತ ಹೇಳತೇನ ಹಾಸಿಲಿಲ್ಲ ಅದ್ರೊಳಗ ಮೀಸಲಿಡ ಪೋರಿ ನಿನ್ನ ದೇವನ ನನ್ನ ಸಲುವಾಗಿ ನನಗ ಉಣಿಸಿ ಇಳಿಸೋಗ ನಿನ್ನ ಕಾಮದ ಮಣ್ಣಮತ್ತವಣ್ಣ ತಾತಾ ಒಂದ್ ಗಳಿಗೆ ಮಾತಿಗೆ ಮಳಿಗೆ ಮುರ್ಕೋದು ಸುಲು ಅಲ್ಲ ಹೌದಲ್ಲ ಹೌದು ಬೇಡಿದ ಕೊಡ್ತಾವಲ್ಲ ಕೊಡೋಲ್ಲ ಇವಳು ಏನ್ ಬೇಡ್ತಾವ ಬೇಡ್ಲೆ ಬೇಡ್ದೆ ಕೊಡ್ತೇವ ಕೊಡ್ತೇವ ನಮ್ಮ ಜೀವನ ಬಿಟ್ಟು ಏನ್ ಬೇಡ್ತಾವ ಬೇಡ್ಲೆ ತಾತ ಇದೆಲ್ಲ ಹೇಳ್ತೀನಿ ಕೇಳ ಚಂದವಾಗಿ ಬಿಡ್ದೇವ ನಾನು ಹೇಳಿದ ಮಾತಾ ನಿನಗೆ ಕುರ್ತವಾಯಿತೇನು ಅನ್ನಾಗಲ್ಲ ಭಜನ್ ನೀ ಹೇಳಿದ ಮಾತು ಕುರ್ತಾಗಿಲ್ಲ ಅದಕ್ಕೆ ಚಂದವಾಗಿ ಹೊಡೆದಿಲ್ಲ ತಾತ ಇವಳ ದೇಹ ಬಂಗಾರದ ಗೊಂಬೆಯಾಗಿದೆ. ಇವಳ ದೇಹ ತಂತಸ್ತಿನ ಮೇಲಿಟ್ಟಿದ್ದೇನೆ, ಕಾಜಿನ ಕಪಾಟದಲ್ಲಿ ಇಟ್ಟಿದ್ದೇನೆ. ಅಂದರೂ ಕೂಡ ಇವಳ ದೇಹ ಹೋಗುವುದು ಎಲ್ಲಿ? ಮತ್ತೆ ಮಣ್ಣಿನಲ್ಲಿ. ಜೀವ ಹಾರಿ ಹೋದ ಮೇಲೆ ಇವಳ ದೇಹ ಹೋಗುವುದು ಮಣ್ಣಿನಲ್ಲಿ. ಮಣ್ಣಿನಲ್ಲಿ ಮಣ್ಣಿನಲ್ಲಿ ಮಾಯವಾಗಿ ಹೋಗುವುದಕ್ಕಿಂತ ಪೂರ್ವದಲ್ಲಿ ಪೂರ್ವದಲ್ಲಿ ಒಂದೇ ಒಂದ್ಸಲ ಬಂದ ಬಂದ ನನ್ನ ಎಡತೊಡೆಯ ಮೇಲೆ ಕುಳಿತುಕೊಂಡ ಕುಳಿತುಕೊಂಡ ಒಂದೇ ಒಂದು ಹೂವಿನಂತ ಮುದ್ದನ್ನು ಕೊಟ್ಟು ಹೋದ ತಾತ ಏನಾಗ್ತೈತಿ? ಇವಳ ದೇಹಕ್ಕೂ ತೃಪ್ತಿ ಆಗ್ತದೆ, ನನ್ನ ದೇಹಕ್ಕೂ ತೃಪ್ತಿ ಆಗ್ತದೆ. ಇಷ್ಟ ಚಂದವಾದ ಬಂಧದಿಂದ ಬಂದ ಪ್ರೇಮದಿಂದ ಕರೆಯುವ ಸಮಯದಲ್ಲಿ ಸಮಯದಲ್ಲಿ ತಾಯಿ ತಾಯಿ ಇವಳಿ ಯಾಕಿರತಾಳ? ಏನ್ ಬೇಕಾಗಿ ಮತ್ತೆ ಇವಳಿಗೆ ಏನ್ ಬೇಕಾಗ್ಯದ? ಹೌದೌದು ಹೌದಲ್ಲ ಹೌದ್ಲ ತಾಯ್ತ ಇವಳ ಬೇಡಿದ್ದು ಕೊಡ್ತೇವ ಕೊಡೋಲ್ಲ ಯಾಕೆ ಬರೋದು ಅಂತ ಏನ್ ಬೇಕಾಗಿ ಏನ್ ಬೇಕಾಗ್ಯದ? ಹೌದಲ್ಲ ಹೌದು ತಾಯ್ತ ನನ್ನ ಜೀವ ಬಂದು ಬಿಟ್ಟ ಬೇಕಾದ ಕೇಳಿ. ಹೌದಲ್ಲ ಹೌದು ಒಂದ್ ತಕಡಿಯಾಗ ತಾಯ್ತ ಇವಳು ಕುಣ್ಲೆ ಕುಣ್ಲೆ ಒಂದ್ ತಕಡಿಯಾಗ ಬಂಗಾರ ಬೆಳ್ಳಿ ಹಾಕೊಂಡು ಹಾಕೊಂಡ್ಲ ಈಕೆ ತೂಕ ತೂ ಕುಡುನು ಕುಡುನು ಈಕೆ ಯಾಕೆ ಬರೋದಿಲ್ಲ? ಕಾವಲ ಮಾಡ್ಕೋತ ಮನ್ಯಾಗಿರುವ ಅದನ್ನ ತಾಯ್ತ ಇವಳು ಯಾಕೆ ಬರೋದು ಯಾಕೆ ಬರೋದು? ಈಗ ಏನ್ ಬೇಕಾಗಿ ಏನ್ ಬೇಕಾಗಿ ಅಂತದ ಏನ್ ಮಾಡಿದನು ಅಂತ ನೀ ಮಾಡ್ಲಾರ್ಕೊಂಡು ಇದ್ದ ತಾತ್ಯ ತಾಯ್ತ ಇವಳು ಬೇಡಿದ ಕೊಡ್ತೇವ ಕೊಡೋಣ ಬರ್ತಾಳ ಏ ನನಗಾಲಿಗೆ ಬಾತಾಳ ಕೇಳ್ಕೊಂಡ್ ಬರ್ತೇನೆ ಹೋಗೋದಾರ ಹೋಗಿಕೆ ಕೇಳ್ದೆ ಕೇಳ್ತೇನೆ ನೋಡಿ ಕೇಳ ದೌಡ್ ಕೇಳ್ತೇನೆ ಕೇಳ ಏವು ನೀವ್ ಒಪ್ಪರಿ ತಗಡ್ಯಾಕ ಕುಂಡೋದ ಒಪ್ಪರಿ ತಗಡ್ಯಾಕ ಬೆಳ್ಳಿ ಬಂಗಾರ ಹಾಕ ಬೆಳ್ಳಿ ಬಂಗಾರ ದುಕಾನ್ ಸರಿ ಸೌಂಡ್ ಕೊಡ್ತೇವ ಹೌದ್ರಿ ಹ್ಮ್ ನೀ ಕಾಕೋತ ಮನ್ಯಾಗ ರೀ ನಾವ್ ತಿಳ್ಕೋತ ಅಡ್ಡಾಡ್ಕೋತ ಹೋಗ ಏ ತಾತ್ಯ ಹಿಂಗ ಅಂದ್ರಲ್ಲ ಒಂದೇ ಸಲ ಬಂದ ನಗ ನಗ ತೈಲಿ ಅಡಿಕೆ ತಿಂದು ಹೋಗ ತಾತ್ಯ ಹೇಳ್ತೇನೆ ಕೇಳ್ರಿ ಹೇಳ ಹೇಳ ನಾ ಗಂಡುಳಕಿ ಬಾಳೆ ಒಂದಿ ಅದೇನು ಸಿಲವಂತೆ ಮಾತು ಗೊತ್ತಾಯ್ತ್ರಿ? ಅವು ಏನು ಗೊತ್ತಾಗಲ್ಲ, ಅದ್ ತಿಳಿಸಿ ನಂಗೆ ಕೊಮ್ಮಗಟ್ಟ ನೋಡ್ತಾತ್ಯಾ? ನಾನು ನೋಡಿದ್ರೆ ಗಂಡೊಳ ಗರತಿ ಗರತಿ ತಾತ್ಯಾ. ನಮ್ಮಂತ ಅಪ್ಪರಸ್ತ್ರೀ ಹೆಣ್ಮಕ್ಳ ಮೇಲೆ ತಾತ ಇವನು ಮನಸ್ಸು ಮಾಡಿದ್ರ ತಾತ್ಯಾ, ಇಂತವ್ರ ಸಂಬಂಧ ಧಾರವಾಡದಾಗ ಜೈಲ್ ಕಟ್ಟ್ಯಾರು ಕಟ್ಟಿದಾರಲ್ಲ ತಾತ್ಯಾ. ನಾನು ಬಡ ಬಡ ಹೋಗಿ ಇವನ್ ಮೇಲೆ ಪರಾದೆ ಕೊಟ್ರ ತಾತ್ಯ, ಹೋಗಿ ಜೈಲ್ನಾಗ ಇಡ್ತಾರ ಇಡ್ತಾರಲ್ಲ. ನನ್ನ ಮೇಲೆ ಮನಸ್ಸು ಮಾಡಿ ಇವನು ಜೈಲಿನಲ್ಲಿ ಕುಂಡುದು ಚಲೋ ಅಲ್ಲ, ಇವನು ಕರೆಯಬಾರದು, ನಾನು ಬರೋದಿಲ್ಲ. ಏಕ ಜಾತ ಬರೋದಿಲ್ಲ ಅನ್ನ ಆಗಲ್ಲ ಜನ. ತಾತ ಬಂದಳ ಏನು? ಅವ್ರು ನೋಡ್ರೆ ಗಂಡುಗಳು ಗಲ್ತಾರ. ತಾತ ಅಂದಳೇನು? ಏನಂದಳಂದ್ರ ಅತ್ತಿ ಮನಿ ಸೋಚ್ತಾರ, ತವ್ರ ಮನಿ ಹೆಣ್ಣು ಮಕ್ಕಳು, ಅವ್ರ ಮ್ಯಾಗ ನಿಂದ ಒಳ್ಳೆ ಜೋರ್ಲೆ ಪ್ರಾಯದಿ ಕೊಟ್ಟಿದ್ರ ಆಕಿ ಕೊಟ್ಟಳಂದ್ರ ಅದ್ಲ ನಿನ್ ಓದ್ ಧಾರವಾಡ ಜೈಲ್ಕ್ ಹಾಕ್ಸ್ತಾರ, ಅಲ್ಲಿ ಹೋಗಿ ಜೂತ್ರ ಅನ್ಕೊಂಡೋ ಚಲೋ ಅಲ್ಲ, ಸಳ್ ನಿನ್ನ ಮದಿ ಹೆಂಡತಿ ಮತ್ತೆ ಪ್ರಪಂಚ ಮಾಡಾತಾರ. ಅವ್ರು ತಾತ ಈಕಿ ಪ್ರಾಯದಿ ಕೊಟ್ಟು ನಮ್ಮ ಧಾರವಾಡ ಜಿಲ್ಲೆ ಇರ್ತಾಳ ಇರ್ತಾರಲ್ಲ, ಆಕಿ ಮ್ಯಾಲ ನೀ ಪ್ರಾಯದಿ ಕೂಡ ಆಕೆ ನಿನ್ ಮಗ ಕೊಟ್ಟಂದ್ರ ಕೊಡೋದು ಕುಷ್ಠ ರೋಗಿ ಗಂಡನ ಮಾಡಿಕೊಂಡಾಳು ಈ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ. ಆಗ ತಾತ ಸುರ್ಬಿ ಹೋಗಿ ಕೇಳತಾಳ ಬ್ರಹ್ಮನಲ್ಲಿ, ವರ ಬೇಡಾಳ ಅವನಲ್ಲಿ, ಅವನಲ್ಲಿ ವರ ಕೊಟ್ಟಾನ ಬ್ರಹ್ಮ ಅವಳಿಗೆ, ಅಲ್ಲಿ ಅಲ್ಲಿ ಯಮುನಾ ನದಿಯಲ್ಲಿ ಮಾರಿಸಬೇಕ ನಿನ್ನ ಗಂಡನ ಸ್ಥಾನ ಅಲ್ಲಿ ಸ್ಥಾನ. ಅಲ್ಲಿ ಗಂಡನ ಕರೆದಕೊಂಡ ಹೋಗತಾಳ ಯಮುನಾ ನದಿಯಲ್ಲಿ, ದಾರಿ ಇಲ್ಲ, ದಾರಿ ಹಿಡಿದ ಹೋಗುತ್ತಿದ್ದಳು ಅವಳ ಅವಳ ಉದಯವಾಗುತ್ತಿದ್ದು ಸೂರ್ಯ ಆಕಾಶದಲ್ಲಿ ಆಕಾಶದಲ್ಲಿ ತನ್ನ ಪ್ರತಿವರ್ತ ಧರ್ಮದಿಂದ ಸೂರ್ಯನ ನಿಲ್ಸಾಳ ಮೂರಗಳಿಗೆ ಭೂಮಿಯಲ್ಲಿ, ಭೂಮಿಯ ಮೇಲೆ ಸ್ನಾನ ಮಾಡಿಸಾಳು ಗಂಡನ ಗಂಗೆಯಲ್ಲಿ, ಕುಷ್ಠ ರೋಗ ಬಿಟ್ಟು ಓಡಿ ಹೋಗಿತ್ತ ಹುಡುಗಿ ಆಗಲ್ಲಿ ಆಗಲ್ಲಿ ತಾತ. ಅವಳ ಪ್ರತಿವರ್ತದಿಂದ ತನ್ನ ಗಂಡನ ಪ್ರಾಣವನ್ನ ಕಾಪಾಡಿದಾಳ ಕಾಪಾಡಿದ, ಇದಲ್ಲ ತನ್ನ ಕುಷ್ಠ ರೋಗವನ್ನು ಪರಿಹಾರ ಮಾಡಿದಾಳ ಪರಿಹಾರ ಮಾಡಿದಾಳ. ಯಾಕೆ ಅವಳಲ್ಲಿ ಪ್ರತಿವರ್ತ ಧರ್ಮ ಎತ್ತ ಅಣ್ಣನ ಪರಿಹಾರ ಆಗ್ಯದ ಆಗೈತಿ. ಹೌದಲ್ಲ? ಹೌದು. ತಾತ ಹೇಳುತ್ತೇನೆ ಕೇಳು. ಹೇಳ ಆರತಿಯವದು ರಾಧಾ ನಾಟದೊಳಗ ಗಲಪೂಜಿ ಹಾಗೂ ಚಿಮಣಾ ವಾಗ್ವಾದ ಸನ್ನಿವೇಶ ಪ್ರಸ್ತುತಪಡಿಸಿದ್ರು ಹುಕ್ಕೇರಿ ತಾಲೂಕು ಹುಲ್ಲೋಳಿಯ ಭೀಮಪ್ಪ ರಾಮಪ್ಪ ಹುದ್ದಾರ್ ಮತ್ತ ಮೇಳದವರು.